ಯಲ್ಲಿ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಬೆಳಗಾವಿ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಾಪುರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ವಿವಿಧ ಪಕ್ಷಗಳ ನಾಯಕರಿಂದ ಉಮೇದುವಾರಿಕೆ ಸಲ್ಲಿಕೆ. ಬಿಜೆಪಿಯಿಂದ 10 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ಪ್ರಕಟ. ಗ್ರಾಮಗಳ ಅಭಿವೃದ್ದಿಯಿಂದ ದೇಶದ ಪ್ರಗತಿ, ರಾಷ್ಟಪತಿ ಪ್ರತಿಪಾದನೆ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ ಸರಿಯಾಗಿ 6:51:25. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೀಟಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ನವಿಲೆಯ ಸಹ ಸಂಶೋಧಕರಾದಂತಹ ಡಾಕ್ಟರ್ ಅಂಬರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇಂದು ನಮಗೆ ಮೆಣಸಿನಕಾಯಿಯಲ್ಲಿ ಬಂದಿರುವ ಕಪ್ಪು ಥ್ರಿಪ್ಸ್ ಈ ಒಂದು ರೋಗದ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮೆಣಸಿನಕಾಯಿ ಮುಖ್ಯವಾದ ತರಕಾರಿ ಹಾಗೂ ಸಾಂಬಾರು ಬೆಳೆಗಳಲ್ಲಿ ಒಂದಾಗಿದ್ದು ಇದನ್ನು ಖುಷ್ಕಿ ಹಾಗೂ ನೀರಾವರಿ ಈ ಎರಡರಲ್ಲೂ ಬೆಳೆಯಲಾಗುತ್ತೆ. ಮೆಣಸಿನಕಾಯಿ ದೇಹಕ್ಕೆ ಪೋಷಕಾಂಶದ ಜೊತೆಗೆ ಎ ಮತ್ತು ಸಿ ಅನ್ನಾಂಗಗಳನ್ನು ಹೆಚ್ಚಿನ ಪ್ರಮಾಣಗಳಲ್ಲಿ ಒದಗಿಸಬಹುದಂತಹ ಒಂದು ಬೆಳೆಯಾಗಿದ್ದು ಇದರಲ್ಲಿ ಕಪ್ಪು ಥ್ರಿಪ್ಸ್ ಕೀಟ ಈ ಒಂದು ಬಾಧೆ ಕೂಡ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ಕುರಿತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕೃಷಿ ಮಹಾವಿದ್ಯಾಲಯ ನವಿಲೆಯ ಕೀಟಶಾಸ್ತ್ರ ವಿಭಾಗದ ಸಹ ಸಂಶೋಧಕರಾದಂತಹ ಡಾಕ್ಟರ್ ಅಂಬರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತಿನ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಈ ಕಪ್ಪು ಥ್ರಿಪ್ಸ್ ಅಂತ ಹೇಳಿದ್ರೆ ಮೆಣಸಿನಕಾಯಿ ಬೆಳೆಗಳಲ್ಲಿ ಹೊಸದಾಗಿ ಕಂಡು ಬಂದಿರುವಂತಹ ಕಪ್ಪು ಥ್ರಿಪ್ಸ್ ಇದರ ಹಾನಿಯ ಲಕ್ಷಣಗಳ ಬಗ್ಗೆ ಹಾಗೂ ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಕಪ್ಪು ಥ್ರಿಪ್ಸ್ ಅನ್ನೋದು ಹೊಸದಾಗಿ ಕಂಡು ಬರುವಂತಹ ಮೆಣಸಿನಕಾಯಿಗೆ ತುಂಬಾ ಹಾನಿಯನ್ನುಂಟು ಮಾಡಿ ರೈತರು ಕಂಗಾಲಾಗಿದ್ದಾರೆ. ಈ ಕಪ್ಪು ಥ್ರಿಪ್ಸ್ ಅನ್ನೋದು ಸಣ್ಣದಾದ ಒಂದು ಕೀಟ. ಇದು ಮುಖ್ಯವಾಗಿ ಹೂಗಳಲ್ಲಿ ರಸ ಹೀರಿಕೊಂಡು ಅಡಗಿರ್ತದೆ. ಒಂದು ಹೂವಿನಲ್ಲಿ ಸುಮಾರಾಗಿ 10-30 ಕೀಟಗಳು ಅಥವಾ ಇನ್ನೂ ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಇರುವ ಸಂಭವ ಇರುತ್ತದೆ. ಇವು ರಸ ಇರೋದ್ರಿಂದ ಫುಲ್ ಎಲ್ಲ ಉದುರಿ ಕಾಯಿ ಕಟ್ಟುವುದು ಕಡಿಮೆ ಆಗಿ ಇಳುವರಿ ಕಡಿಮೆ ಆಗುತ್ತದೆ. ಆದ್ದರಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ರೈತರಿಗೆ ತಿಳಿದುಕೊಳ್ಳಲು ಅವಶ್ಯಕವಾಗಿರುತ್ತದೆ. ಜೊತೆಗೆ ಸರ್, ಈ ಒಂದು ಯಾವ್ಯಾವ ಕೀಟಗಳು ಮೆಣಸಿನಕಾಯಿ ಬೆಳೆಗೆ ಬರುತ್ತವೆ ಅಂತ ಹೇಳ್ತೀರಾ ತಾವು? ಮೆಣಸಿನಕಾಯಿ ಬೆಳೆಗೆ ಹಲವಾರು ಕೀಟಗಳು ಬರುತ್ತವೆ. ಅದರಲ್ಲಿ ಮುಖ್ಯವಾಗಿರುವುದು ಅಂತಂತಂದ್ರೆ ಥ್ರಿಪ್ಸ್ ಆಗಿರ್ಬೋದು, ಸಸ್ಯ ಏನು, ಬಿಳಿ ನೊಣ, ಮತ್ತೆ ಜೇಡರ, ನುಸಿ, ಕಾಯಿ ಕೊರಕಗಳು ಸುಮಾರು ಬರ್ತವೆ. ಅದರಲ್ಲಿ ಥ್ರಿಪ್ಸ್ ಹೊಸದೇನಲ್ಲ, ಹಳೆಯದಾಗಿ ಇದ್ದುವು. ಅಂದ್ರೆ ಬೇರೆ ವಿಧದ ಥ್ರಿಪ್ಸ್ಗಳಿದ್ದುವು. ಉದಾಹರಣೆಗೆ ಥ್ರಿಪ್ಸ್ ಪಾಲ್ಮಿ, ಥ್ರಿಪ್ಸ್ ಟೆಬ್ಯಾಸಿ ಮತ್ತು ಸಿರ್ಟೋಥ್ರಿಪ್ಸ್ ಡಾರ್ಸಾಲಿಸ್ ಅನ್ನುವ ಥ್ರಿಪ್ಸ್ ಇದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಸ ಥ್ರಿಪ್ಸ್, ಅದು ಥ್ರಿಪ್ಸ್ ಪರ್ವಿಸ್ಪೆನಸ್ ಎಂಬ ವಿಧ, ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ 2015 ಪರಂಗಿ ಬೆಳೆಯಲ್ಲಿ ಅದನ್ನ ರಿಪೋರ್ಟ್ ಮಾಡಲಾಯಿತು ನಮ್ಮ ಭಾರತದಲ್ಲಿ. ಅದು ಇತ್ತೀಚಿನ ದಿನಗಳಲ್ಲಿ ಮೆಣಸಿನಕಾಯಿಗೆ ಬಂದು ತೀವ್ರ ಹಾನಿಯನ್ನುಂಟು ಮಾಡಿ ಇದ್ರ ಬಾಧೆ ಜಾಸ್ತಿಯಾಗಿ ಹಳೆ ಇದ್ವಲ್ಲ ಥ್ರಿಪ್ಸ್ ಅವು ಕಡಿಮೆ ಆಗ್ತಿದೆ. ಅಂದ್ರೆ ಹಳೆ ಥ್ರಿಪ್ಸ್ ಅಂತ ಹೇಳಿದ್ರೆ ಅದ್ಯಾವ ತರದ್ದು ಮತ್ತೆ ಈಗ ಹೊಸದಾಗಿ ಬಂದಿರತಕ್ಕಂಥದ್ರ ಬಗ್ಗೆ ಏನು ಡಿಫ್ರೆನ್ಸ್? ಅವು ಹಳೆ ಥ್ರಿಪ್ಸ್ ಸಿರ್ಟೋಥ್ರಿಪ್ಸ್ ಡಾರ್ಸಾಲಿಸ್ ಅಂತ ಹೇಳ್ತೀವಿ, ಅದು ಎಲೆಯ ಮೇಲ್ಭಾಗದಲ್ಲಿ ತಿಂತಿದ್ದು ಮತ್ತು ಒಣ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತಿತ್ತು. ಬಟ್ ಇದು ಎಲೆ ಕೆಳಭಾಗದಲ್ಲಿ ತಿನ್ಕೊಂಡು ಮತ್ತೆ ಮಳೆಯಾಶ್ರಿತ ಎಲೆ ಕೆಳಭಾಗದಲ್ಲಿದ್ದು ಮತ್ತೆ ಮಳೆ ಬೀಳುವ ಸಮಯಗಳಲ್ಲೂ ಸಹ ಇದು ಇರುತ್ತದೆ. ಎಲ್ಲ ತಿನ್ನುವುದು ಎಲ್ಲ ರಸ ಇರುವುದು ಎಲೆಗಳಿಂದ ಆಲ್ಮೋಸ್ಟ್ ಸೇಮ್, ಬಟ್ ಇದು ಬಂದ ಮೇಲೆ ಆ ಥ್ರಿಪ್ಸ್ಗಳು ಕಡಿಮೆ ಆಗಿವೆ. ಈ ಥ್ರಿಪ್ಸ್ ಬಗ್ಗೆ ಹೇಳ್ತಾ ಇದ್ರಿ ಸರ್ ತಾವು, ಈ ಕಪ್ಪು ಥ್ರಿಪ್ಸ್ ನ ಜೀವನ ಚಕ್ರದ ಬಗ್ಗೆ ಏನ್ ಹೇಳ್ತೀರಿ? ಈ ಕಪ್ಪು ಥ್ರಿಪ್ಸ್ ಜೀವಿತಾವಧಿ 13-14 ದಿನದಲ್ಲಿ ಪೂರ್ಣಗೊಳ್ಳುತ್ತದೆ. ಹೆಣ್ಣು ಕೀಟವು ಸುಮಾರು 15 ಮೊಟ್ಟೆಗಳನ್ನು ಎಲೆಗಳನ್ನ ಮೇಲೆ ಕೆರೆದು ಬಿಟ್ಟು ಅದ್ರ ಒಳಗಡೆ ಮೊಟ್ಟೆಗಳನ್ನಿಡುತ್ತದೆ. ಆ ಮೊಟ್ಟೆಗಳ ಜೀವಿತಾವಧಿ ಸುಮಾರು 4-5 ದಿನ ಆಗಿರುತ್ತದೆ. ತದನಂತರ ಆ ಮರಿಗಳು ಹೊರಬಂದು ರಸ ಇರಲು ಪ್ರಾರಂಭಿಸುತ್ತವೆ. ಇದು ಈ ಕೀಟದಲ್ಲಿ ಒಂದು ಮರಿ ಹುಳುಗಳು ಅಥವಾ ಪ್ರೌಢವು ಎರಡೂ ಸಹ ಹಾನಿಯುಂಟು ಮಾಡುತ್ತವೆ. ಈ ಮರಿ ಹುಳುಗಳ ಕಾಲಾವಧಿ ಅಂತಂದ್ರೆ ಸುಮಾರು 4-5 ದಿನ ಇರುತ್ತದೆ. ತದನಂತರ ಕೋಶಾವಸ್ಥೆಗೆ ತಲುಪಿ ಮಣ್ಣಿನಲ್ಲಿ ಕೋಶಾವಸ್ಥೆ ಹೋಗುತ್ತದೆ. ಈ ಕೋಶಾವಸ್ಥೆ ಸುಮಾರು 1-2-3 ದಿನಗಳಷ್ಟು ಇರುತ್ತದೆ. ಮತ್ತೆ ಅದರಲ್ಲಿ ಪ್ರೌಢ ಹುಳುಗಳು ಬಂದು ಸುಮಾರು ಒಂದು ಹೆಣ್ಣು ಕೀಟವು 9 ದಿನಗಳ ಕಾಲ ಬದುಕಿ ಗಂಡು ಕೀಟವು ಸುಮಾರು 6 ದಿನಗಳಷ್ಟು ಕಾಲ ಬದುಕಿರುತ್ತದೆ. ಒಟ್ಟು ಈ ಜೀವನ ಚಕ್ರ ಸುಮಾರು 13-14 ದಿನಗಳಾಗಿರುತ್ತದೆ. ಮತ್ತೆ ಒಂದು ಇದು ಹೆಣ್ಣು ಕೀಟವು ಹೆಂಗ್ ಐಡೆಂಟಿಫೈ ಮಾಡೋದಂತಂದ್ರೆ ಒಂದು ಕಪ್ಪು ತರ ಇರುತ್ತದೆ, ಹೂಗಳಲ್ಲಿ ಕಪ್ಪು ಬಣ್ಣ ಹೊಂದಿರ್ತದೆ ಅದು, ಮತ್ತೆ ಗಂಡು ಹಳದಿ ಬಣ್ಣ ಹೊಂದಿರುತ್ತದೆ. ಜೊತೆಗೆ ಈ ಮೆಣಸಿನಕಾಯಿಗೆ ಆ ಕೀಟಗಳು ಯಾವ ರೀತಿಯಾದ ಒಂದು ಹಾನಿಗಳನ್ನು ಮಾಡುತ್ತವೆ ಮತ್ತೆ ಈ ಹಾನಿಯ ಲಕ್ಷಣಗಳ ಬಗ್ಗೆ ಏನ್ ಹೇಳ್ತೀರಿ? ಈ ಕೀಟವು ಮುಖ್ಯವಾಗಿ ಎಲೆಗಳು ಮತ್ತು ಹೂಗಳ ಮೇಲೆ ಹಾನಿ ಉಂಟು ಮಾಡುತ್ತದೆ. ಅಂದ್ರೆ ಹೂಗಳು ಬರಲಿಲ್ಲ ಅಂತಂದ್ರೆ ಆ ಸಮಯದಲ್ಲಿ ಎಲೆಗಳ ಮೇಲೆ ಇರ್ತದೆ, ಹೂ ಬಂದ ನಂತರ ಹೂಗಳಿಗೆ ಸೇರಿ ಅದು ಹಾನಿ ಉಂಟು ಮಾಡುತ್ತದೆ. ಎಲೆಗಳ ಮೇಲೆ ಯಾವ ರೀತಿ ಹಾನಿ ಮಾಡುತ್ತದೆ ಅಂತಂದ್ರೆ ಈ ಕೀಟಗಳು ಮುಖ್ಯವಾಗಿ ಎಲೆಗಳ ಕೆಳಭಾಗದಲ್ಲಿ ಇದ್ದು ಮತ್ತೆ ಇದು ಎಲೆಗಳ ಮೇಲ್ಪದರ ಕೆರೆದು ಬಂದ ರಸವನ್ನು ಹೀರುತ್ತವೆ. ಹೀರಿದಾಗ ಏನಾಗುತ್ತೆ ಅಂತಂದ್ರೆ ಆ ಕೆರೆದ ಭಾಗ ಒಂದ್ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ತೀವ್ರವಾದಾಗ ಕೆರೆದಾಗ ಏನಂತಂದ್ರೆ ಒಂದು ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗಿ ಅದೇ ತರ ಮೇಲ್ಭಾಗದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ರಸ ಇರೋದ್ರಿಂದ ಎಲೆಗಳು ತುಂಬಾ ಚಿಕ್ಕದಾಗಿ ಮುರುಟುಕೊಂಡು ಹೋಗ್ಬಿಡುತ್ತದೆ ಮತ್ತೆ ಇದರಿಂದ ಎಲೆಗಳ ಗಾತ್ರ ಆಟೋಮೆಟಿಕಲಿ ಕಡಿಮೆ ಆಗುತ್ತದೆ. ಸಸ್ಯದ ಬೆಳವಣಿಗೆ ತೀವ್ರವಾಗಿ ಕುಂಠಿತಗೊಳ್ಳುತ್ತದೆ. ಈ ಆಲ್ಮೋಸ್ಟ್ ಇವು ಈ ಥ್ರಿಪ್ಸ್ಗಳು ಎಲೆ ಚಿಗುರಿನ ಭಾಗದಲ್ಲಿ ಇರೋದ್ರಿಂದ ಹೊಸ ಚಿಗುರು ಮುಂದೆ ಬರದೆ ಗಿಡ ಕುಂಠಿತಗೊಂಡು ಅಲ್ಲಿಗೆ ಬೆಳವಣಿಗೆ ನಿಯಂತ್ರಣ ಆಗುತ್ತದೆ. ಎಲೆಗಳ ಬಗ್ಗೆ ಆಯ್ತು ಸರ್, ಹೂಗಳ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತವೆ? ಹೂಗಳಂದ್ರೆ ಸುಮಾರಾಗಿ ತೀವ್ರವಾಗಿ ಜಾಸ್ತಿ ಇದೆ ಅಂತಂದ್ರೆ ಹೂನಲ್ಲಿ 30-40-50 ಸಹ ಕಂಡು ಬರುತ್ತದೆ. ಅದರಲ್ಲಿ ಈ ಹೂ ದಳಗಳ ಮೇಲೆ ಇವು ಕೆರೆದು ರಸ ಇರೋದ್ರಿಂದ ಏನಾಗುತ್ತಂದ್ರೆ ಹೂಗಳ ಮೇಲೆ ಕಂದು ಬಣ್ಣದ ಫಸ್ಟ್ಗೆ ಗೆರೆಗಳು ಕಾಣಿಸಿಕೊಂಡು ತದನಂತರ ಅದು ಕಂದು ಬಣ್ಣಕ್ಕೆ ತಿರುಗಿ ಹೂಗಳು ಉದುರಲು ಪ್ರಾರಂಭಿಸುತ್ತವೆ. ಮತ್ತೆ ಇವು ರಸ ಇರೋದಲ್ಲದೆ ಪರಾಗರೇಣು ಅಂದ್ರೆ ಪೋಲನ್ ಅದನ್ನು ತಿನ್ನುವುದರಿಂದ ಈ ಕೀಟಗಳು ತಿನ್ನುತ್ತವೆ. ಆದ್ದರಿಂದ ಏನಾಗುತ್ತಂದ್ರೆ ಪರಾಗಸ್ಪರ್ಶನೂ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗುತ್ತದೆ. ಇದರಿಂದ ಹೂಗಳು ಉದುರಿ ಕಾಯಿ ಕಟ್ಟುವುದು ಕಡಿಮೆಯಾಗಿ ಟೋಟಲ್ ಆಗಿ ಇಳುವರಿ ಕಡಿಮೆ ಆಗಿ ಅಡಗುತ್ತದೆ. ಇಳುವರಿ ಕಡಿಮೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಬಹುದು ಅಂತ ಹೇಳ್ತೀರಿ ಸರ್? ಈ ಸುಮಾರು ಸರ್ 50-80% ಅಷ್ಟು ಸಿವಿಯಾರಿಟಿ ಇದೆ. ಇದು ಎಸ್ಪೆಷಲಿ ದಕ್ಷಿಣ ಭಾರತ ಭಾಗದಲ್ಲಿ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ, ಛತ್ತೀಸ್ಗಢ ಈ ಭಾಗದಲ್ಲಿ ಈಗ ಇದು ಅತಿ ಹೆಚ್ಚು ಕಾಡುತ್ತಿದೆ. ಕಾಡಿ ಬೇರೆ ರಾಜ್ಯಗಳಿಗೂ ಸಹ ಹರಡುತ್ತದೆ. ಈಗ ಸದ್ಯಕ್ಕೆ ನಮ್ಮ ಈ ದಕ್ಷಿಣ ಭಾರತ ರಾಜ್ಯಗಳಾದ 4-5 ರಾಜ್ಯಗಳಲ್ಲಿ ತೀವ್ರ ಬಾಧೆಯುಂಟು ಮಾಡುತ್ತೆ ಈ ಒಂದು ಕೀಟ. ಈ ಒಂದು ಕೇವಲ ಮೆಣಸಿನಕಾಯಿ ಬಿಟ್ಟು ಬೇರೆ ಬೇರೆ ಯಾವ್ಯಾವುದೋ ಒಂದು ಸಸ್ಯಗಳ ಮೇಲೆ ಇದು ಹಾನಿ ಬರುತ್ತೆ ಅಂತ ಹೇಳ್ತೀರಿ? ಹೌದು ಸರ್, ಇದು ಸರ್ವಭಕ್ಷಕ ಕೀಟ ಅಂತಂದ್ರೆ ಹಲವಾರು ಬೆಳೆಗಳಿಗೆ ರೈತರು ಬೆಳೆಯುವ ಬೆಳೆ ಇರ್ತದ್ದು. ಒಂದು ತರಕಾರಿ ಬೆಳೆ ಆಗಿರಬಹುದು, ಅಥವಾ ಇವನ್ ಅಲಂಕಾರಿಕ ಬೆಳೆಗಳು ಅಥವಾ ಹಣ್ಣಿನ ಬೆಳೆಗಳು, ಸುಮಾರು ಬೆಳೆಗಳಿಗೆ ಇದು ಹಾನಿಯುಂಟು ಮಾಡುತ್ತದೆ. ನಮ್ಮ ಭಾರತದಲ್ಲಿ ವರದಿಯಾಗಿದ್ದು ಪರಂಗಿ ಬೆಳೆಯಲ್ಲಿ, ಈಗ ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಗೆ ಹಾನಿಯುಂಟು ಮಾಡುತ್ತದೆ. ಆದ್ದರಿಂದ ಮುಖ್ಯವಾದ ಬೆಳೆಗಳಂತಂದ್ರೆ ಎಳ್ಳಾಗಿರ್ಬೋದು, ಹಾಗಲಕಾಯಿ, ಹೀರೆಕಾಯಿ, ಮತ್ತೆ ಹತ್ತಿ, ಸೇವಂತಿಗೆ, ಪರಂಗಿ ಅಥವಾ ಪಪ್ಪಾಯ, ಟೊಮ್ಯಾಟೊ ಬೆಳೆ, ಮತ್ತೆ ಕ್ಯಾಪ್ಸಿಕಮ್ಮು, ಹೆಸರುಕಾಳು, ಉದ್ದು ಮತ್ತೆ ಚೆಂಡು ಹೂವು, ವಿವಿಧ ಬೆಳೆಗಳಿಗೂ ಸಹ ಇದರ ಹಾನಿಯುಂಟು ಮಾಡುತ್ತದೆ. ಇದಲ್ಲದೆ ಸಹ ನಮ್ಮ ಬದುಗಳ ಮೇಲೆ ಇರುವಂತಹ ಕಳೆಗಳಿಗೂ ಸಹ ಇದು ಆಶ್ರಯ ಪಡ್ಕೊಂತೈತೆ. ಅಥವಾ ಬೆಳೆಗಳು ಇಲ್ಲದ ಸಮಯದಲ್ಲಿ ಈ ಕಳೆಗಳಲ್ಲೂ ಸಹ ಬದುಕುಳಿಯುವ ಸಾಮರ್ಥ್ಯ ಈ ಕೀಟವು ಹೊಂದಿದೆ. ಇಷ್ಟೆಲ್ಲ ಆದ್ರೂ ಇದಕ್ಕೆ ಒಂದು ಹತೋಟಿ ಕ್ರಮಗಳಂತ ಏನಿದೆ ಸರ್? ಅಂತ ಸರ್, ಹತೋಟಿ ಕ್ರಮ ಅಂದ್ರೆ ಇದಾವೆ, ಅದನ್ನ ನಾವು ಈ ತರ ಎಲ್ಲ ತಿಳ್ಕೊಂಡು ಸಮಗ್ರವಾಗಿ ಹತೋಟಿ ಮಾಡೋ ಕ್ರಮಗಳನ್ನು ಉಪಯೋಗಿಸಿಕೊಂಡ್ರೆ ಮಾತ್ರ ನಾವು ಅದನ್ನು ನಿರ್ವಹಣೆ ಮಾಡಬಹುದು. ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಅಳವಡಿಸಿಕೊಬೇಕು ಅಂತ ಹೇಳ್ತಾರೆ, ಯಾವ ರೀತಿ ಅಂತ? ಸಮಗ್ರ ನಿರ್ವಹಣಾ ಕ್ರಮಗಳಂದ್ರೆ ಸಾಗುವಳಿ ಪದ್ಧತಿಗಳು, ಯಾಂತ್ರಿಕ ಪದ್ಧತಿಗಳು, ಜೈವಿಕ ಪದ್ಧತಿಗಳು, ಮತ್ತೆ ರಾಸಾಯನಿಕ ಕ್ರಮಗಳು. ನಮ್ಮ ರೈತರು ಏನ್ ಮಾಡ್ಬಿಡ್ತಾರಂದ್ರೆ ಜಸ್ಟ್ ಯಾವುದೇ ಒಂದು ಕೀಟ ಕಂಡ್ರೆ ಫಸ್ಟ್ ಅವರು ಮೈಂಡಲ್ ಬರೋದು ರಾಸಾಯನಿಕ ಕ್ರಮಗಳು, ಕೀಟನಾಶಕಗಳು ಬಳಸುವುದು. ಆ ಕೀಟನಾಶಕಗಳು ಬಳಸುವುದರಿಂದ ಏನಾಗುತ್ತೆ ಅಂತಂದ್ರೆ ಅವು ನಿರೋಧಕತೆ ಹೆಚ್ಚಾಗ್ಬಿಟ್ಟು, ಕೀಟನಾಶಕಗಳಿಗೆ ಕೀಟ ನಿರೋಧಕತೆ ಬೆಳೆಸ್ಕೊಂಡ್ಬಿಟ್ಟು ಇನ್ನೂ ಜಾಸ್ತಿ ಆಗಕ್ಕೆ ಇಟ್ಕೊಂಡ್ಬಿಡುತ್ತೆ. ಆದ್ರಿಂದ ನಾವು ಯಾವಾಗ್ಲೂ ಸಮಗ್ರವಾಗಿ ನಿವಾರಣೆ ಮಾಡಿಕೊಂಡು ಹೋಗ್ಬೇಕು. ಉದಾಹರಣೆಗೆ ಸಾಗುವಳಿ ಪದ್ಧತಿಗಳು. ಸಾಗುವಳಿ ಪದ್ಧತಿಗಳು ಅಂತಂದ್ರೆ ನಾವು ನಾಟಿ ಮಾಡಕ್ಕನ ಮುಂಚೆ ಬೇಸಿಗೆಯಲ್ಲಿ ಮಾಗಿ ಉಳುಮೆ, ಆಳವಾದ ಮಾಗಿ ಉಳುಮೆ ಮಾಡೋದ್ರಿಂದ ಈ ಕೋಶವು ಮಣ್ಣಿನಲ್ಲಿರುತ್ತದೆ. ಆ ಕೋಶವು ಸೂರ್ಯನ ತಾಪಕ್ಕೆ ತಗಲ್ಬಿಟ್ಟು ಈ ಕೀಟದ ನಾಶವಾಗುತ್ತದೆ. ಇದರಿಂದ ಮುಂದಿನ ಬೆಳೆಗೆ ಬರುವಂತಹ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಮತ್ತೆ ಬೆಳೆ ಪರಿವರ್ತನೆ ಅಂದ್ರೆ ಆಸರೆ ಅಲ್ಲದಂತಹ ಸಸ್ಯಗಳನ್ನು ಬೆಳೆ ಪರಿವರ್ತನೆಗೆ ಯೂಸ್ ಮಾಡ್ಕೋಬೇಕು. ಈ ಸಲ ನಾವು ಮೆಣಸಿನಕಾಯಿ ಬೆಳೆದಿದ್ರೆ ಮುಂದಿನ ಸಲ ಬೆಳೆಗೆ ಜೋಳ ಆಗಿರ್ಬೋದು, ಸಜ್ಜೆ ಅಥವಾ ಕಿರುಧಾನ್ಯಗಳನ್ನು ಬೆಳೆಯುವುದರಿಂದ ಅದರ ಜೀವನ ಚಕ್ರ ಮುರಿದು ತ್ರಿಪ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಮತ್ತೆ ಅದೇ ರೀತಿ ಸಾವಯವ ಗೊಬ್ಬರಗಳ ಬಳಸುವುದು, ಉದಾಹರಣೆಗೆ ತಿಪ್ಪೆ ಗೊಬ್ಬರ ಸುಮಾರು 25-30 ಟನ್. ಇದರ ಜೊತೆಗೆ ಮೆಟರೈಸಿಯಂ ಅನಿಸೋಪ್ಲಿಯೆ ಮತ್ತೆ ಸುಡೋಮೋನಾಸ್ ಫ್ಲೋರಸೆನ್ಸ್ ಇವು ಜೈವಿಕ ಆಧಾರಿತ ಕೀಟನಾಶಕಗಳು. ಇದರಿಂದ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಭೂಮಿಗೆ ಸೇರಿಸಬೇಕು. ಮತ್ತೆ ಒಂದು ಪ್ರತಿ ಹೆಕ್ಟೇರಿಗೆ 500 kgs ಬೇವಿನ ಹಿಂಡಿ ಮತ್ತು 1-2 ಟನ್ ಎರೆಹುಳ ಗೊಬ್ಬರ, ಇವಿಷ್ಟು ಸಾವಯವ ಗೊಬ್ಬರಗಳು ಹಾಕೋದ್ರಿಂದ ಈ ಸಸ್ಯದ ನಿರೋಧಕತೆ ಹೆಚ್ಚಾಗುತ್ತದೆ. ಅವಾಗ ಥ್ರಿಪ್ಸ್ ಈ ಬಂದ್ರೂನು ಇದು ಇಳುವರಿ ಸ್ವಲ್ಪ ಸಾಮರ್ಥ್ಯ ಹೊಂದಿರುತ್ತದೆ, ಇಳುವರಿ ಕೊಡುವಷ್ಟ ಸಾಮರ್ಥ್ಯ ಹೊಂದಿರುತ್ತದೆ, ಸಸ್ಯ ನಿರೋಧಕತೆ ಹೆಚ್ಚಾಗುತ್ತದೆ. ಅವಾಗಲೇ ಹೇಳಿದ್ರಿ ತಾವು ಸುಡೋಮೋನಸ್ ನ ಹಾಕಬೇಕು ಅಂತ, ಅದು ಎಷ್ಟು ಒಂದು ಹೆಕ್ಟರ್ ಎಷ್ಟು ಹಾಕಬೇಕು ಅಂತ ಹೇಳ್ತೀರಿ? ಅಂದ್ರೆ ಪ್ರತಿ ಟನ್ಗೆ 1-2 kg ಸುಡೋಮೋನಸ್ ಆಯ್ತು ಅಥವಾ ಮೆಟರೈಸಿಯಂ ಆಯ್ತು, ಪ್ರತಿ ಟನ್ಗೆ 1-2 kg ಮಿಕ್ಸ್ ಮಾಡಿಕೊಂಡು ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡು ಭೂಮಿಗೆ ಸೇರಿಸಬೇಕು ಸರ್. ಮತ್ತೆ ಅದೇ ರೀತಿ ಕೀಟ ನಿರೋಧಕತೆ ಹೊಂದಿರಕ್ಕಂತಹ ತಳಿಗಳನ್ನ ಆಯ್ಕೆ ಮಾಡುವುದರಿಂದ ಇದರ ಹಾನಿ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಉದಾಹರಣೆಗೆ ದಟ್ ಇಸ್ ಪೂಸಾ ಜ್ವಾಲ ಮತ್ತೆ ಅರ್ಕಾ ಮೇಘನ, ಈ ತಳಿಗಳು ನಿರೋಧಕತೆಯನ್ನು ಹೊಂದಿರುತ್ತವೆ. ಮತ್ತೆ ಈ ಮೆಣಸಿನಕಾಯಿ ಬೆಳೆಯುವಕನ್ನ ಮುಂಚೆ ಅಥವಾ ಬೆಳೆಯುವ ಸಮಯದಲ್ಲಿ ಹೊಲದ ಸುತ್ತ 1-2-3 ಸಾಲು ಸಜ್ಜೆ ಅಥವಾ ಮೆಕ್ಕೆಜೋಳ ಅಥವಾ ಇವೆರಡೇ ಬೆಳೆ ಅಂತನಲ್ಲ, ಯಾವುದೇ ಬೆಳೆಗಳು ನಮ್ಮ ಈ ಮೆಣಸಿನಕಾಯಿ ಬೆಳೆಗನ್ನ ಎತ್ತರವಾಗಿ ಬೆಳೆಯುವಂತಹ ಮೇವಿನ ಬೆಳೆಗಳಾಗಿರಬಹುದು ಸುತ್ತ ಬೆಳೆಯುವುದರಿಂದ ಈ ಕೀಟದ ಹಾವಳಿ ಕಡಿಮೆ ಆಗುತ್ತದೆ. ಹೆಂಗ್ ಕಡಿಮೆ ಆಗುತ್ತದೆ ಅಂತಂತಂದ್ರೆ ಇದು 1-2 ಹೊಲಕ್ಕೆ ಗಾಳಿ ಮುಖಾಂತರ ಬರುತ್ತದೆ, ಈ ಬೆಳೆ ಇರೋದ್ರಿಂದ ತಡೆಗಟ್ಟುತ್ತೆ. ಮತ್ತೆ ಉದಾಹರಣೆಗೆ ನಮ್ಮ ಹೊಲದಲ್ಲಿ ಅಕಸ್ಮಾತ್ ಬಂದಿದೆ ಅಂತಂತಂದ್ರೆ ಬೇರೆ ಒಳಗಳಿಗೆ ಹೋಗದಿರ ಇದು ಗಡಿಯಾಗಿ ಅಡ್ಡ ಗೋಡೆ ಹತ್ರ ನಿಲ್ಲುತ್ತದೆ ಅಥವಾ ಕಡಿಮೆ ಆಗುತ್ತದೆ, ಕೀಟದ ಅವಳಿ ಒಟ್ಟಾಗಿ ಕಡಿಮೆ ಮಾಡಬಹುದು. ಮತ್ತು ಸಸ್ಯ ಮಡಿಗಳು ಮಾಡುವ ಮುಂಚೆ ಬೀಜೋಪಚಾರವನ್ನು ಉಪಯೋಗಿಸಿಕೊಳ್ಬೇಕು. ಬೀಜೋಪಚಾರ ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ 70 WS ಎಂಬ ಕೀಟನಾಶಕವನ್ನು ಪ್ರತಿ 1 kg ಬೀಜಕ್ಕೆ 10 g ಈ ಕೀಟನಾಶಕವನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ನೆಲೆಸಿ ತದನಂತರ 1/2 ಗಂಟೆ ಅಥವಾ 1 ಗಂಟೆ ನಂತರ ಸಸಿ ಮಡಿಗಳಿಗೆ ಮಾಡಬೇಕು. ಮತ್ತೆ ಅದೇ ರೀತಿ ಒಂದು ವೇಳೆ ನಾವು ಸಸಿ ತಂದು ನಾಟಿ ಮಾಡ್ತೀವಿ ಅಂತಂದ್ರೆ ಹಾಗೇನ್ ಮಾಡ್ಬೇಕಂತಂದ್ರೆ ಬೇರುಗಳಿಗೆ ಕೀಟನಾಶಕನ ಉಪಚಾರ ಮಾಡಬೇಕು. ಅಂದ್ರೆ ನಾಟಿ ಮಾಡೋ ಮೊದಲು ಈ ಮೆಣಸಿನಕಾಯಿ ಸಸಿಗಳನ್ನ ಇಮಿಡಾಕ್ಲೋಪ್ರಿಡ್ 17.8 SL ಎಂಬ ಕೀಟನಾಶಕವನ್ನು 0.5 ml ಅಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣ ರೆಡಿ ಮಾಡ್ಕೋಬೇಕು. ಆ ದ್ರಾವಣದಲ್ಲಿ ಈ ಸಸಿಗಳನ್ನು ಇಡಬೇಕು, ಅಂದ್ರೆ ಬೇರುಗಳು ನೆನೆಯುವ ಹಾಗೆ. ಒಂದು 1/2 ಗಂಟೆ ನಂತರ ಈ ಸಸಿಗಳನ್ನು ಹೊಲದಲ್ಲಿ ನಾಟಿ ಮಾಡುವುದರಿಂದ ಒಂದು 15-20 ಅಥವಾ 30 ದಿನ ಥ್ರಿಪ್ಸ್ ಬರುವ ಸಂಖ್ಯೆ ಕಡಿಮೆ ಆಗುತ್ತದೆ. ಅದೇ ರೀತಿ ಪಾಲಿಥಿನ್ ಹೊದಿಕೆ ಮಾಡಿದ ಸಾಲುಗಳ ಮೇಲೆ ಸಸಿಗಳನ್ನು ನಾಟಿ ಮಾಡುವುದರಿಂದಲೂ ಸಹ ಈ ಥ್ರಿಪ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಕಾಣಬಹುದು. ಮತ್ತು ಶಿಫಾರಸು ಮಾಡಿದ ಅಂತರವನ್ನು, ಅಂದ್ರೆ ಏನ್ ನಾವು ಸಾಲಿಂದ ಸಾಲಿಗಾಗಿರಬಹುದು ಅಥವಾ ಗಿಡದಿಂದ ಗಿಡಕ್ಕಾಗಿರಬಹುದು, ಸಾಲಿಂದ ಸಾಲಿಗೆ ಕೆಲವರು 60 cm ಉಪಯೋಗಿಸ್ತಾರೆ, ಇನ್ನು ಕೆಲವರು 45 cm ಉಪಯೋಗಿಸ್ತಾರೆ, ಅಥವಾ ಗಿಡದಿಂದ ಗಿಡಕ್ಕೆ 30 cm ಅಥವಾ 40 cm ಉಪಯೋಗಿಸ್ತಾರೆ. ಈ ಅಂತರವನ್ನು ಪಾಲಿಸಿದ್ರಿಂದ ಥ್ರಿಪ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಯಾಕಂತಂದ್ರೆ ಸೂರ್ಯನ ಶಾಖ ಗಾಳಿ ಎಲ್ಲ ಆಡಿ ತೇವಾಂಶನ ಹತೋಟಿಯಲ್ಲಿ ಇಟ್ಟುಕೊಂಡಿರೋದ್ರಿಂದ ಇದು ಒಂದ್ ಸ್ವಲ್ಪ ಈ ಕೀಟವು ಕಡಿಮೆ ಆಗುತ್ತದೆ. ಮತ್ತದೇ ರೀತಿ ರಸಗೊಬ್ಬರಗಳು, ಶಿಫಾರಸು ಮಾಡಿದ ರಸಗೊಬ್ಬರಗಳು ಬಳಕೆ ಮಾಡೋದ್ರಿಂದ ಸಸ್ಯ ನಿರೋಧಕತೆ ಹೆಚ್ಚಾಗುತ್ತದೆ. ಉದಾಹರಣೆಗೆ ಒಂದು ನೀರಾವರಿಯಲ್ಲಿ ಬೆಳೆಯುವುದಾದರೆ ಸಾರಜನಕ ರಂಜಕ ಪೊಟ್ಯಾಷ್ ಅನ್ನು 150-75 kg ಒಂದು ಹೆಕ್ಟೇರ್ ಬೆಳೆಸಬೇಕು. ಮತ್ತೆ ಅದೇ ತರ ಖುಷ್ಕಿ ಅಥವಾ ಮಳೆಯಾಶ್ರಿತ ಆಗದಂದ್ರೆ 100-50 kg ಆಫ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ, ಕನ್ನಡದಲ್ಲಿ ಹೇಳಬೇಕಂದ್ರೆ ಸಾರಜನಕ ರಂಜಕ ಪೊಟ್ಯಾಷ್ ಒಂದು ಹೆಕ್ಟೇರ್ಗೆ ಉಪಯೋಗಿಸಿದ್ರೆ ಸಾಕು. ಇದು ಶಿಫಾರಸು ಮಾಡಿರಕಂತ ರಸಗೊಬ್ಬರಗಳು. ಈ ಪೊಟ್ಯಾಷ್ ಇರುತ್ತಲ್ಲ, ಇದು ಬಳಸುವುದರಿಂದ ಸಸ್ಯಕ್ಕೆ ಈ ಕೀಟ ನಿರೋಧಕತೆಯನ್ನು ಹೆಚ್ಚು ಮಾಡುತ್ತದೆ. ಆದ್ದರಿಂದ ಯಾವತ್ತೇ ಆಗ್ಲಿ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಪ್ರಮಾಣ ಮಾತ್ರ ಬಳಸಬೇಕು. ಮತ್ತೆ ನಾವು ಶಿಫಾರಸು ಮಾಡಿದ ಅಂತರ ಕಾಪಾಡುವುದರಿಂದ ಈ ಅಂತರ ಬೇಸಾಯ ಮಾಡುವುದು ಈಸಿ ಆಗುತ್ತದೆ. ಸಾಲಿಂದ ಸಾಲ ಗ್ಯಾಪ್ ಬಿಡೋದ್ರಿಂದ ಈ ಕುಂಟೆ ಹೊಡೆಯುವುದಕ್ಕೆ ಈಸಿ ಆಗುತ್ತೆ. ಆದಷ್ಟು ಅಂದ್ರೆ ಇದು ಕಾಯಿ ಹೊಡೆಯದ್ಮೇಲೆ, ಕಾಯಿ ಬಿಟ್ಟು ಹೂ ಬಿಟ್ಟಾದ್ಮೇಲೆ ತೊಂದರೆ ಆಗುತ್ತೆ, ಅದಕ್ಕನ್ನ ಮುಂಚೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನವನ್ನು ಅವಾಗವಾಗ ಕುಂಟೆ ಹೊಡೆಯೋದ್ರಿಂದ ಕಳೆ ನಾಶ ಆಗುತ್ತೆ. ಈ ಕಳೆಗಳು ಆಶ್ರಯ ಹೊಂದಿರುತ್ತೆ ಥ್ರಿಪ್ಸ್ಗಳು, ಅವು ಕಂಟ್ರೋಲ್ ಆಗುತ್ತೆ. ಮತ್ತೆ ಇವು ಕೋಶ ಮತ್ತೆ ಮಣ್ಣಲ್ಲಿ ಹೋಗುತ್ತದೆ ಅಂತ ಹೇಳಿದ್ದೆ, ಅದು ನಮ್ಮ ಸೂರ್ಯನ ತಾಪಕ್ಕೆ ತಗಲಿ ನಾಶ ಆಗುತ್ತದೆ. ಆದ್ರಿಂದ ಈ ಅಂತರ ಬೇಸಾಯ ಮಾಡೋದ್ರಿಂದ ಈ ಥ್ರಿಪ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಮತ್ತೆ ನಮ್ಮ ಹೊಲದ ಸುತ್ತಮುತ್ತ ಇರುವಂತಹ ಬದುಗಳನ್ನು ಸ್ವಚ್ಛವಾಗಿಡಬೇಕು. ಅಂದ್ರೆ ಬದುಗಳಲ್ಲಿ ಕಳೆಗಳು ತುಂಬಾ ಬೆಳ್ಕೊಂಡ್ಬಿಟ್ಟಿರ್ತವೆ. ಈ ಥ್ರಿಪ್ಸ್ಗಳು ಪರಭಕ್ಷಕ ಆಗಿರೋದ್ರಿಂದ ನಮ್ಮ ಬೆಳೆಯಲ್ಲಿರುವಂತಹ ಕೀಟಗಳು ಅದರಲ್ಲೂ ಸಹ ಆಸರೆ ಹೊಂದಿರುತ್ತವೆ. ಆದ್ದರಿಂದ ಅವುಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಥ್ರಿಪ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದುವರೆಗೂ ಸಾಗುವಳಿ ಪದ್ಧತಿ ಬಗ್ಗೆ ಹೇಳಿದ್ರಿ ಸರ್, ನೆಕ್ಸ್ಟ್ ಈಗ ಈ ಯಾಂತ್ರಿಕ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಾ? ಯಾಂತ್ರಿಕ ಕ್ರಮಗಳಂದ್ರೆ ಈ ಥ್ರಿಪ್ಸ್ಗಳು ತೀವ್ರವಾಗಿ ಬಂದಿರುವಂತಹ ಗಿಡಗಳನ್ನು, ಅಂದ್ರೆ ಫಸ್ಟ್ ಗೆ ಅಲ್ಲ ಎಲ್ಲೆಲ್ಲಿ ಬಂದಿರ್ತವೆ ಆ ಗಿಡಗಳನ್ನ ನೋಡ್ಕೊಂಡ್ಬಿಟ್ಟು ಅವುಗಳನ್ನ ಕಿತ್ತು ನಾಶ ಮಾಡಬೇಕು. ಅಂದ್ರೆ ಸುಟ್ಟು ಹಾಕುವುದು ಉತ್ತಮ. ಮತ್ತೆ ಇನ್ನೊಂದು ಕ್ರಮ ಅಂತಂದ್ರೆ ಒಂದು ಎಕರೆಗೆ, ಪ್ರತಿ ಎಕರೆಗೆ ಒಂದು 25-30 ನೀಲಿ ಬಣ್ಣದ ಅಂಟು ಬಲೆಗಳನ್ನು ಉಪಯೋಗಿಸಬೇಕು. ಅಂದ್ರೆ ಜಸ್ಟ್ ಕ್ರಾಪ್ ಗನ್ನ ಒಂದು ಸ್ವಲ್ಪ ಎತ್ತರದಲ್ಲಿ ಅವುಗಳನ್ನ ಇಡಬೇಕು. ಈ ಕೀಟವು ನೀಲಿ ಬಣ್ಣಕ್ಕೆ ಆಕರ್ಷಿತಗೊಳ್ಳುತ್ತದೆ. ಆದ್ದರಿಂದ ನೀ ಆಕರ್ಷಿತಗೊಂಡಾಗ ಈ ಅಂಟು ಇರೋದ್ರಿಂದ ಅದು ಸಿಕ್ಕಾಕೊಂಡು ಥ್ರಿಪ್ಸ್ಗಳ ಸಂಖ್ಯೆ ಕಡಿಮೆ ಮಾಡಬಹುದು. ಮತ್ತು ಸಣ್ಣ ಒಂದು ನೀರು ಕೊಡುವ ಮೆಥಡ್, ತುಂತುರು ಅಥವಾ ಸ್ಪ್ರಿಂಕ್ಲರ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಈ ಗನ್ಗಳಲ್ಲಿ ಗಿಡಗಳ ಮೇಲೆ ಕಂಟಿನ್ಯೂಸ್ ಆಗಿ ನೀರು ಬೀಳ್ತಿದ್ದರೆ ಅವುಗಳ ಅಭಿವೃದ್ಧಿಗೆ ತೊಂದರೆ ಆಗುತ್ತದೆ, ಆಗ ಥ್ರಿಪ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಆದ್ದರಿಂದ ಈ ಸ್ಪ್ರಿಂಕ್ಲರ್ ಪದ್ಧತಿಯನ್ನು ಉಪಯೋಗಿಸಿಕೊಳ್ಳುವುದು ಉತ್ತಮ ಥ್ರಿಪ್ಸ್ ಜಾಸ್ತಿ ಇದ್ದ ಸಮಯದಲ್ಲಿ. ಜೈವಿಕ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಜೈವಿಕ ಕ್ರಮಗಳು ಹಲವಾರು ಪರಭಕ್ಷಕ ಕೀಟಗಳು ಎಲ್ಲ ಇರುತ್ತವೆ. ಗುಲಗಂಜಿ ಹುಳ ಅಂತ ಹೇಳ್ತೀವಿ, ಇವು ಕೀಟನಾಶಕಗಳು ಕಡಿಮೆ ಬಳಸೋದ್ರೆ ಇವೆಲ್ಲ ಇದ್ದು ಹತೋಟಿಗೆ ತರುತ್ತವೆ. ಕಡಿಮೆ ಇದ್ದದಲ್ಲಿ ಕೀಟಗಳ ಸಂಖ್ಯೆ ಜಾಸ್ತಿ ಆದಾಗ ಇವು ಒಂದ್ ಸ್ವಲ್ಪ ಕಡಿಮೆ ಮಾಡ್ತವೆ. ಅದೇ ರೀತಿ ಒಂದ್ ಸ್ವಲ್ಪ ನಮ್ಮ ಸೂಕ್ಷ್ಮ ಜೀವಿ ಮೂಲದ ಕೀಟನಾಶಕಗಳಾದ ಬೆವರಿಯ ಬೆಸಿಯಾನ, ಲೆಕ್ಯಾನಿಸೀಲಿಯಂ ಲೆಕ್ಯಾನಿ, ಇವು ಶಿಲೀಂಧ್ರ ಆಧಾರಿತ ಕೀಟನಾಶಕಗಳು. ಇವುಗಳನ್ನು ಪ್ರತಿ 1 ಲೀಟರ್ ನೀರಿಗೆ 4 g ಹಾಕಿ ಎಲೆದ ಎಲ್ಲಾ ಭಾಗಗಳು ಅಂದ್ರೆ ಮೇಲ್ಭಾಗ ಆಗಿರಬಹುದು, ಕೆಳಭಾಗ, ನೆನೆಯುವ ಹಾಗೆ ತೊಯ್ಯುವ ಹಾಗೆ ಸಿಂಪಡಿಸಬೇಕು. ಮತ್ತೆ ಅದೇ ರೀತಿ ಬ್ಯಾಕ್ಟೀರಿಯಾ ಆಧಾರಿತ ಕೀಟನಾಶಕಗಳಾದ ಸುಡೋಮೋನಸ್ ಫ್ಲೋರಸೆನ್ಸ್ ಮತ್ತೆ ಬ್ಯಾಸಿಲಸ್ ಆಲ್ಬಸ್ ಅನ್ನು ಸಹ ಪ್ರತಿ ಲೀಟರ್ ನೀರಿಗೆ ಇವು ಒಂದು 10-20 ಗ್ರಾಂ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ನಿಯಂತ್ರಣ ಮಾಡಬಹುದು. ಯಾಂತ್ರಿಕ ಕ್ರಮಗಳ ಬಗ್ಗೆ ಹೇಳಿದ್ರಿ, ಜೈವಿಕ ಕ್ರಮಗಳ ಬಗ್ಗೆ ಹೇಳಿದ್ರಿ, ಅದೇ ರೀತಿ ಸಾವಯವ ಕ್ರಮಗಳಾಗಿ ಯಾವ ರೀತಿ ಅದನ್ನು ಹತೋಟಿ ತಗೋಬಹುದು, ಯಾವ ರೀತಿ ಬೆಳಿಬಹುದು? ಸಾವಯವ ಕ್ರಮಗಳಂದ್ರೆ ಮುಖ್ಯವಾಗಿ ನಮ್ಮ ಸಸ್ಯ ಮೂಲ ಆಧಾರಿತ ಕೀಟನಾಶಕಗಳನ್ನು ಯೂಸ್ ಮಾಡಿ ನಿರ್ವಹಣೆ ಮಾಡಬಹುದು. ಅಂದ್ರೆ ಬೇವಿನ ಬೀಜದ ಕಷಾಯ 5% ಬೇವಿನ ಬೀಜದ ಕಷಾಯ ಆಗಿರಬಹುದು, ಅಥವಾ ಬೇವಿನ ಎಣ್ಣೆ 2% ಈವನ್ 2% ಬೇವಿನ ಎಣ್ಣೆಯನ್ನ 2 ml ಹಾಕಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವುದು. ಮತ್ತೆ ಅದೇ ರೀತಿ ಒಂಗೆ ಎಣ್ಣೆ ಇದನ್ನು ಸಹ ಒಂದು 5 ml ಒಂದು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವುದಾಗಿರಬಹುದು. ಮತ್ತೆ ಮೀನಿನ ಎಣ್ಣಿನ ರೋಸಿನ್ ಸೋಪ್ ಇದನ್ನು ಒಂದು 10-20 ml ನಂತೆ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಈ ಎಲ್ಲಾ ಕೀಟನಾಶಕಗಳು ಎಣ್ಣೆ ಆಗಿರ್ತದೆ, ಅಂದ್ರೆ ಬೇವಿನ ಎಣ್ಣೆ, ಒಂಗೆ ಎಣ್ಣೆ ಅಥವಾ ಮೀನಿನ ಎಣ್ಣೆ. ಇವು ಸಿಂಪಡಣೆ ಮಾಡುವ ಟೈಮಲ್ಲಿ ಅಂಟುವುದಿಲ್ಲ. ಸಿಂಪಡಣಾ ಮಾಡುವ ಸಮಯದಲ್ಲಿ ಕಂಪಲ್ಸರಿಯಾಗಿ ಅಂಟನ್ನು 1 ml 1 ಲೀಟರ್ಗೆ ಅಂಟನ್ನು ಬಳಸಿ ಸಿಂಪಡಿಸುವುದು ಉತ್ತಮ ರಿಸಲ್ಟ್ ಕೊಡುತ್ತದೆ. ಜೊತೆಗೆ ರಾಸಾಯನಿಕ ಕ್ರಮಗಳ ಬಗ್ಗೆ ಹೇಳೋದಾದ್ರೆ ಸರ್, ಈ ರಾಸಾಯನಿಕ ಕ್ರಮಗಳು ಅತಿ ಹೆಚ್ಚಾಗಿ ರಿಸಲ್ಟ್ ಕೊಡುತ್ತದೆ, ಆದ್ದರಿಂದ ನಾವು ಇದನ್ನ ಯೂಸ್ ಮಾಡಕ್ ಹೋಗ್ಬಾರ್ದು. ಆದ್ರೂ ಇವು ಹಲವಾರು ತೊಂದರೆಗಳಿರುತ್ತೆ. ಆದ್ದರಿಂದ ಈ ಮೇಲಿನ ಎಲ್ಲಾ ಪದ್ಧತಿಗಳಲ್ಲಿ ನಮಗೆ ಟ್ರಿಪ್ಸ್ಗಳು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ಗೆ ಈ ರಾಸಾಯನಿಕ ಕ್ರಮಗಳನ್ನು ನಾವು ಕೈಗೆತ್ತಿಕೊಳ್ಳಬೇಕು. ಕೀಟನಾಶಕಗಳು ಮೇಲಿನ ಎಲ್ಲಾ ಒಂದು ಕ್ರಮಗಳನ್ನು ರೈತರು ಅಳವಡಿಸಿಕೊಂಡು ನಂತರವಾಗಿ ಕೊನೆಯದಾಗಿ ತಾವು ಹೇಳದಂಗೆ ರಾಸಾಯನಿಕ ಕ್ರಮಗಳಿಗೆ ಹೋಗಬೇಕು. ಯಾವ್ಯಾವ ರೀತಿ ಅದು ಹೋಗ್ಬೇಕು ಸರ್, ಅಂದ್ರೆ ರಾಸಾಯನಿಕ ಕ್ರಮಗಳನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಹೇಳ್ತೀರಿ? ಅಂದ್ರೆ ರಾಸಾಯನಿಕ ಕ್ರಮಗಳಂದ್ರೆ ಉದಾಹರಣೆಗೆ ಒಂದು ಕೀಟನಾಶಕ ಸಿಂಪಡಿಸಿದ ನಂತರ ಹತೋಟಿಗೆ ಬರದಿದ್ದಲ್ಲಿ ನೆಕ್ಸ್ಟ್ ಒಂದು ಕೀಟನಾಶಕ ಬಳಸಬೇಕಾದರೆ ವಿವಿಧ ಗುಂಪಿಗೆ ಸೇರಿದ ಅಥವಾ ವಿವಿಧ ಪಂಗಡಗಳಿಗೆ ಸೇರಿದ ಕೀಟನಾಶಕಗಳನ್ನು ಬಳಸಬೇಕು. ಉದಾಹರಣೆಗೆ ಮೊದಲನೇ ಸಿಂಪಡಣೆಯಾಗಿ ಫಿಫ್ರೋನಿಲ್ 5% SC ಅಂತ ಬರುತ್ತದೆ, ಅದು 1.6 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿಸಬೇಕು. ಮೊದಲನೇ ಸ್ಪ್ರೇ ಅದಾದ ನಂತರ ಇಮಿಡಾಕ್ಲೋಪ್ರಿಡ್ 18.8 SL ಅದು 1/2 ml ಪ್ರತಿ ಲೀಟರ್ ನೀರಿಗೆ. ಮತ್ತೆ ಹೊಸದಾಗಿ ಒಂದು ಬರುವಂತಹ ಕೀಟನಾಶಕವಾದ ಸಯಾಂಟನೆಫ್ಲೋಲ್ 10.6 OD ಇದನ್ನು ಜಸ್ಟ್ 1.2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಮತ್ತೆ ಇನ್ನೂ ಒಂದು ಕೀಟನಾಶಕ ಆಗಬೇಕಂತಂದ್ರೆ ಲ್ಯಾಮ್ಡಾ ಸಯೋಲತ್ರಿನ್ ಇವು 5 EC ಇದನ್ನ 0.6 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸೋದ್ರಿಂದ ಹತೋಟಿಗೆ ಮಾಡಬಹುದು. ಅಂದ್ರೆ ಎಲ್ಲಾ ಕ್ರಮಗಳಲ್ಲಿ ಕಂಟ್ರೋಲ್ಗೆ ಬಾರದಿದ್ದಲ್ಲಿ ಕೊನೆಯದಾಗಿ ಕೀಟನಾಶಕ ಬಳಸಬೇಕು. ಕೀಟನಾಶಕಗಳನ್ನು ಬಳಸುವಾಗ ಈ ವಿವಿಧ ಪಂಗಡಗಳಿಗೆ ಸೇರಿದ ಕೀಟನಾಶಕವನ್ನು ಸಿಂಪಡಿಸೋದ್ರಿಂದ ಕೀಟನಾಶಕಗಳನ್ನು ಕಡಿಮೆ ಮಾಡಬಹುದು. ಅಂದ್ರೆ ಈ ರಾಸಾಯನಿಕ ಕ್ರಮಗಳನ್ನ ರೈತರು ಅಳವಡಿಸ್ಕೋಬೇಕು ಅಂತ ಅಂದ್ರೆ ಯಾವ್ಯಾವ ಸೂಚನೆಗಳನ್ನ ಅವರು ತಗೋಬೇಕು ಅಂತ ಹೇಳ್ತೀರಾ ರೈತರು? ಈಗಾಗಲೇ ಹೇಳಿದೆ, ಒಂದೇ ಗುಂಪಿಗೆ ಸೇರಿದ ಕೀಟನಾಶಕಗಳನ್ನು ಬಳಸಬಾರದು. ಈ ತರ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಕೀಟ ನಿರೋಧಕತೆ ಬಳಸ್ಕೊಂಡ್ಬಿಡುತ್ತೆ ಕೀಟನಾಶಕಗಳಿಗೆ. ನೀವು ಪದೇ ಪದೇ ಸ್ಪ್ರೇ ಮಾಡ್ತಿದ್ರೆ ಇನ್ನೂ ಈ ಟ್ರಿಪ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಈ ಮೇಲೆ ನಾನು ತಿಳಿಸಿದ 4 ಕೀಟನಾಶಕಗಳನ್ನು ಅಥವಾ ಬೇರೆ ಯಾವುದೇ ಕೀಟನಾಶಕಗಳನ್ನು ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ತಜ್ಞರುಗಳಿಂದ ಮಾಹಿತಿ ಪಡೆದು ಅಷ್ಟೇ ಪ್ರಮಾಣ ಉಪಯೋಗಿಸುವುದರಿಂದ ಈ ಕೀಟವನ್ನು ತಡೆಗಟ್ಟಬಹುದು. ಮತ್ತೆ ಅದೇ ರೀತಿ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಮಾತ್ರ ಬಳಸುವುದು, ರಸಗೊಬ್ಬರಗಳಾಗಿರುವಂತಹದ್ದು ಮತ್ತೆ ಸಸ್ಯ ಬೆಳವಣಿಗೆ ಪ್ರಚೋದಕಗಳನ್ನು ಮಾತ್ರ ಬಳಸಬೇಕು. ಮತ್ತೆ ಶಿಫಾರಸು ಮಾಡಿದ ನಿರ್ದಿಷ್ಟ ಪ್ರಮಾಣದ ಕೀಟನಾಶಕಗಳನ್ನು ಬಳಸುವುದು ಸೂಕ್ತ. ಸಿಂಪಡಣೆ ಮಾಡುವಾಗ ಗಿಡದ ಎಲ್ಲಾ ಭಾಗಗಳಿಗೆ ಕೀಟನಾಶಕ ಅಥವಾ ದ್ರಾವಣ ತೊಯ್ಯುವ ಹಾಗೆ ಅಥವಾ ನೆನೆಯುವ ಹಾಗೆ ನೋಡಿಕೊಳ್ಳಬೇಕು. ಈ ಕೀಟನಾಶಕ ದ್ರಾವಣದ ಜೊತೆಗೆ ಅಂಟನ್ನು ಬೆರೆಸಿ ಸಿಂಪಡಿಸಬೇಕು. ದಟ್ ಇಸ್ 1 ml ಸಾಕು. ಎಲ್ಲಾ ಕೀಟನಾಶಕಗಳು ಬಳಸುವಾಗ ಆಯ್ತು ಅಥವಾ ಎಣ್ಣೆ ಯಾವ ಕೀಟನಾಶಕಗಳನ್ನು ಬಳಸುವಾದ್ರೂ ಸಹ ಅಂಟನ್ನು ಕಂಪಲ್ಸರಿ ಬೆರೆಸಿ ಸಿಂಪಡಿಸಬೇಕು. ಸಿಂಪಡಿಸಿದ ನಂತರ ಗಡುವು ಮಾಡಿದ ನಿರೀಕ್ಷಣ ಸಮಯ ಅಂದ್ರೆ ವೇಟಿಂಗ್ ಟೈಮ್ ಅಥವಾ ವೇಟಿಂಗ್ ಪೀರಿಯಡ್ ಇದು ಮುಗಿದ ಮೇಲೆಯೇ ಸಿಂಪಡಣೆಗೆ ಒಳಪಟ್ಟ ಈ ಗಿಡಗಳಿಂದ ಕಾಯಿಗಳನ್ನು ಕೊಯ್ಲು ಮಾಡಬೇಕು. ಒಂದೊಂದು ಕೀಟನಾಶಕಕ್ಕೆ ಒಂದೊಂದು ಸಮಯ ನಿಗದಿಪಡಿಸಲಾಗಿದೆ. ಆದ್ದರಿಂದ ಸುಮಾರು 5-10 ದಿನಗಳು ಬಿಟ್ಟರೆ ಒಳ್ಳೆಯದು. ಅಂದ್ರೆ ನಿಮ್ಮ ಹೇಳೋ ಪ್ರಕಾರವಾಗಿ ತಾವು ಅಂದ್ರೆ ಈ ಒಂದು ಕೀಟ ಆ ಗಿಡದ ಮೇಲೆ 8-10 ದಿವಸ ಒಳಗಡೆ ಇದ್ರ ಕಾರ್ಯಗಳನ್ನೆಲ್ಲ ಮುಗಿಸ್ಬಿಡುತ್ತೆ ಅಂತ ಹೇಳದ ತಾವು? ಈ ತರ ಮಾಡುವುದರಿಂದ ಕೀಟಕ್ಕೆ ಇದಲ್ಲ, ನಮ್ಗೆ ಈ ಶೇಷಾಂಶ ಏನಿರುತ್ತೆ ಕೀಟನಾಶಕ ಬಳಸುವುದರಿಂದ ನಮ್ಮ ತೊಂದರೆಗೆ ಆಗದಿರ ಜನರ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಉತ್ತಮ ಆಗಿರುತ್ತದೆ. ಬಟ್ ಇಷ್ಟೆಲ್ಲ ನಾವು ಒಂದು ಈ ಒಂದು ಕ್ರಮಗಳನ್ನು ಅನುಸರಿಸೋದ್ರಿಂದ ರೈತರು ಹೆಚ್ಚಿನ ಇಳುವರಿಗಳನ್ನು ಪಡಿಬಹುದು ಅಂತಾನ? ಹೌದು ಸರ್, ಖಂಡಿತ. ಯಾಕಂತಂದ್ರೆ ಸಾಗುವಳಿ ಪದ್ಧತಿಗಳು ಜಸ್ಟ್ ಇವೆಲ್ಲ ಏನು ಖರ್ಚು ಮಾಡುವ ಬರುವುದಿಲ್ಲ. ಜಸ್ಟ್ ನಾವು ಬಿತ್ತನೆ ಮಾಡುವ ಸಮಯದಲ್ಲಿ ಮಾಮೂಲಿಯಾಗಿ ಮಾಡೋದ್ರಿಂದನೇ ಒಂದು ಸ್ವಲ್ಪ ಆಲ್ಟರ್ ಮಾಡೋದ್ರಿಂದ ಇದು ಆಟೋಮೆಟಿಕ್ ಆಗಿ ಕೀಟನು ಕಂಟ್ರೋಲ್ ಆಗುತ್ತದೆ, ಮತ್ತೆ ನಮ್ಮ ರೈತರ ಲಾಭ ಕೂಡ ಜಾಸ್ತಿ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಈ ಕರ್ನಾಟಕದಂತ ಭಾಗದಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿನ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿನ ಅಂತ ನೀವು ಹೇಳೋದು? ಸರ್, ಇದು ನಮ್ಮ ದಕ್ಷಿಣ ಭಾರತದಲ್ಲೇ ಜಾಸ್ತಿ ಸರ್. ಈ ಫಸ್ಟ್ ನಮ್ ಬೆಂಗಳೂರಲ್ಲಿ ರಿಪೋರ್ಟ್ ಮಾಡಿದ್ರು, ಅದಾದ ನಂತರ ದಕ್ಷಿಣ ಭಾರತ ಏನಿದೆ ಈ ರಾಜ್ಯಗಳಲ್ಲಿ ಎಲ್ಲಾ ಬೆಳೆಗಳಲ್ಲೂ ಆಲ್ಮೋಸ್ಟ್ ಈ ತರಕಾರಿ ಬೆಳೆಗಳಲ್ಲೂ ಹಣ್ಣಿನ ಬೆಳೆಗಳಲ್ಲೂ ಎಲ್ಲಾ ಬೆಳೆಗೂ ಹರಡಿ ಈಗ ಬೇರೆ ರಾಜ್ಯಗಳಿಗೂ ಸಹ ಅಂದ್ರೆ ಉತ್ತರ ಭಾರತ ರಾಜ್ಯಗಳಿಗೆ ಸಹ ಇಲ್ಲಿಂದ ಅದು ಹರಡುತ್ತಿದೆ. ಒಳ್ಳೇದು ಅಂಬರೀಷ್ ಅವರೇ. ತಾವು ಇದುವರೆಗೂ ಈ ಮೆಣಸಿನಕಾಯಿ ಬೆಳೆಗಳಲ್ಲಿ ಬರ್ತಕ್ಕಂತ ಥ್ರಿಪ್ಸ್ ಕೀಟ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳಕರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಮೆಣಸಿನಕಾಯಿಯಲ್ಲಿ ಕಪ್ಪು ಥ್ರಿಪ್ಸ್ ಈ ಕುರಿತು ಕೀಟಶಾಸ್ತ್ರ ವಿಭಾಗದ ಸಹ ಸಂಶೋಧಕರಾದ ಡಾಕ್ಟರ್ ಅಂಬರೀಷ್ ಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶನ ಮಾಡಿದವರು ಎಚ್ಎಂ ಮಹೇಶ್. ರೈತ ಬಂಧವರೇ, ಈಗ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಜಯಮ್ಮ ಮತ್ತು ತಂಡದವರಿಂದ ಬೀಸೋಕಲ್ಲಿನ ಪದ. ಚೆನ್ನಯ್ಯ ಕೇಳೋ ದೊಡ್ಡರ ಮಗನೇ ಚೀನವಾಯಿಯರ ಮಗನೇ ಚೀನವಾಯಿ ಚೆನ್ನಯ್ಯ ಕೇಳೋ ದೊಡ್ಡರ ಮಗನೇ ಚೀನವಾಯಿ ದೊಡ್ಡರನೇ ಮಗನೇ ಚೀನವಾಯಿ ನೆಮ್ಮೆ ಗುಡ್ಡ ಕೊಂದೊಂದ ಕೆರೆವೆ ಚೆನ್ನಯ್ಯ ಕೇಳೋ ಗುಡ್ಡ ಕೊಂದೊಂದ ಕೆರೆವೆ ಗುಡ್ಡ ಕೊಂದೊಂದ ಕೆರೆವೆ ಚೆನ್ನಯ್ಯ ಕೇಳೋ ಗೊಡ್ಡ ಕೊಂದೊಂದ ಕೆದೂರವೆ ಕೆದರ ಕೆದರಲೆಲ್ಲ ಮೇಯಲೆ ಒಡಿಗಟ್ಟಳ ನೀರ ಕುಡಿಯಲೆ ಚೆನ್ನಯ್ಯ ಕೇಳೋ ಒಡಿಗಟ್ಟಳ ನೀರ ಕುಡಿಯಲೆ ನೀರ ಕುಡಿಯಲೆ ಚೆನ್ನಯ್ಯ ಕೇಳೋ ಒಡಿಗಟ್ಟಳ ನೀರ ಕುಡಿಯಲೆ ಗಟ್ಟಳ ನೀರ ಕೊಡದು ಮೊಗಿನ ಸೇರೆ ಸಾಕುಂಬವಾಲ ಕರಿಯಲೆ ಚೆನ್ನಯ್ಯ ಕೇಳೋ ಸಾಕುಂಬವಾಲ ಕರಿಯಲೆ ಕುಂಬವಾಲ ಕರಿಯಲೆ ಚೆನ್ನಯ್ಯ ಕೇಳೋ ಸಾಕುಂಬವಾಲ ಕರಿಯಲೆ ಸಾಕುಂಬವಾಲ ಕರಿಯಲೆ ಚೆನ್ನಯ್ಯ ಕೇಳೋ ಸಾಕುಂಬವಾಲ ಕರಿಯಲೆ ಸಾಕುಂಬವಾಲ ಕರಿಯಲೆ ಚೆನ್ನಯ್ಯ ಕೇಳೋ ಸಾಕುಂಬವಾಲ ಕರಿಯಲೆ ಕುಂಬನಾಳಿಗೆ ಸರ ಮೊತ್ತಿನ ಕಡೆಗೋಲು ವಜ್ರ ಮಾಣಿಕದ ಯಳಿಯಗ್ಗ ಚೆನ್ನಯ್ಯ ಕೇಳೋ ವಜ್ರ ಮಾಣಿಕದ ಯಳಿಯಗ್ಗ ಮಾಣಿಕದ ಯಳಿಯಗ್ಗ ಚೆನ್ನಯ್ಯ ಕೇಳೋ ವಜ್ರ ಮಾಣಿಕದ ಯಳಿಯ ವಜ್ರನೇ ಮಾಣಿಕದ ಯಳಿಯಗ್ಗ ಇಡ ಕಂಡ ಬದ್ರೆಲ್ಲ ಕೌವ ಕಾಡೋದಾಳೆ ಚೆನ್ನಯ್ಯ ಕೇಳೋ ಬದ್ರೆಲ್ಲ ಕೌವ ಕಾಡೋದಾಳೆ ಕೌವ ಕಾಡೋದಾಳೆ ಚೆನ್ನಯ್ಯ ಕೇಳೋ ಬದ್ರೆಲ್ಲ ಕೌವ ಕಾಡೋದಾಳೆ ಬದ್ರೆ ನೆಲ ಕೌವ ಕಾಡದು ಕಾಸಿದ ತುಪ್ಪ ಸ್ವಾಮಿ ತಿಮ್ಮೈಗೆ ಅಡಿಯಾದು ಚೆನ್ನಯ್ಯ ಕೇಳೋ ಸ್ವಾಮಿ ತಿಮ್ಮೈಗೆ ಅಡಿಯಾದು ತಿಮ್ಮೈಗೆ ಅಡಿಯಾದು ಚೆನ್ನಯ್ಯ ಕೇಳೋ ಸ್ವಾಮಿ ತಿಮ್ಮೈಗೆ ಅಡಿಯಾದು ಸ್ವಾಮಿನೇ ತಿಮ್ಮಯ್ಯ ಅಡಿಯ ಮರಟನಲ್ಲೇ ಕುಸುಮಾಲೆ ನಂಬದೋರೋಗಾಕೆ ಚೆನ್ನಯ್ಯ ಕೇಳೋ ಕುಸುಮಾಲೆ ನಂಬದೋರೋಗಾಕೆ ಕುಸುಮಾಲೆ ನಂಬದೋರೋಗಾಕೆ ಚೆನ್ನಯ್ಯ ಕೇಳ ಕುಸುಮಾಲೆ ನಂಬೋದು ರೋಗ ಕುಸುಮಾಲೆ ಎಂಬುದು ರೋಗ ದಿನ ಮಕ್ಕಳು ಕುಸುಮೆ ತಂದರೆ ಕೊಳಗಾಕೆ ಚೆನ್ನಯ್ಯ ಕೇಳ ಕುಸುಮೆ ತಂದರೆ ಕೊಳಗಾಕೆ ತಂದರೆ ಕೊಳಗಾಕೆ ಚೆನ್ನಯ್ಯ ಕೇಳ ಕುಸುಮೆ ತಂದರೆ ಕೊಳಗಾಕೆ ಕುಸುಮೆಯ ಮನೆಯ ಮನೆ ಸ್ವಾಮಿ ಚೆನ್ನಯ್ಯ ಕೇಳೋ ನಾನಿನ್ನ ಮನೆಯ ಮನೆ ಸ್ವಾಮಿ ನಿನ್ನ ಮನೆಯ ಮನೆ ಸ್ವಾಮಿ ಚೆನ್ನಯ್ಯ ಕೇಳೋ ನಾನಿನ್ನ ಮನೆಯ ಮನೆ ಸ್ವಾಮಿ ನಿನ್ನನೇ ಮನೆಯ ಮನೆ ಸ್ವಾಮಿ ಬಂದೈಲಿನಿ ನೀಡಮ್ಮ ಮಗಳೇ ನಿಧಾನವ ಚೆನ್ನಯ್ಯ ಕೇಳೋ ನೀಡಮ್ಮ ಮಗಳೇ ನಿಧಾನಮ್ಮ ಚೆನ್ನಯ್ಯ ಕೇಳ ನೀಡಮ್ಮ ಮಗಳೇ ನೀಡೋಣ ಕೇಳೆಯ ತೋಕಲೇಣಿಯ ಮುತ್ತು ರತ್ನವ ತಗೋದಳೆ ಚೆನ್ನಯ್ಯ ಕೇಳ ಮುತ್ತು ರತ್ನವ ತಗೋದಳವ ತಗೋದಳೆ ಚೆನ್ನಯ್ಯ ಕೇಳ ಮುತ್ತು ರತ್ನವ ತಗೋದಳೆ ಚೆನ್ನಯ್ಯ ಕೇಳ ಕೊಳ್ಳಿರಿ ಸ್ವಾಮಿ ರಾವ ಕೊಳ್ಳಿರಿ ಸ್ವಾಮಿ ರಾವ ರತ್ನ ಚೆನ್ನಯ್ಯ ಕೇಳ ಕೊಳ್ಳಿರಿ ಸ್ವಾಮಿ ರಾವ ರಾವ ರತ್ನ ನೀಡಳೆ ಕೈಯತ್ತಿ ಮೋಗೋದಳೆ ತೆರೆಂದು ಹೇಳೋ ಮಾನಿ ಸ್ವಾಮಿ ಚೆನ್ನಯ್ಯ ಕೇಳ ತೆರೆಂದು ಹೇಳೋ ಮಾನಿ ಸೇರೆಂದು ಹೇಳೋ ಮಾನಿ ಸ್ವಾಮಿ ಚೆನ್ನಯ್ಯ ಕೇಳ ತೇರೆಂದು ಹೇಳೋ ಮಾನಿ ಸ್ವಾಮಿ ನೂಕೋರು ವರ ಮಾನ ಮಂಗಳು ವರ ಹಾಲು ಪಲ್ಲಕ್ಕಿ ಶನಿವಾರ ಚೆನ್ನಯ್ಯ ಕೇಳ ಹಾಲು ಪಲ್ಲಕ್ಕಿ ಶನಿ ಹಾಲು ಪಲ್ಲಕ್ಕಿ ಶನಿವಾರ ಚೆನ್ನಯ್ಯ ಕೇಳ ಹಾಲು ಪಲ್ಲಕ್ಕಿ ಶನಿವಾರ ಲೋನೆ ಪಲ್ಲಕ್ಕಿ ಶನಿವಾರ ನನ್ನ ಗೋಡೆ ಮುಂಟ ಚೆನ್ನಯ್ಯ ಕೇಳ ಬಂದೋಗೆ ನನ್ನ ಗೋಡೆ ಬಂದೋಗೆ ನನ್ನ ಗೋಡೆ ಮುಂಟ ಚೆನ್ನಯ್ಯ ಕೇಳ ಬಂದೋಗ ನನ್ನ ಗೋಡೆ ಮುಂಟ ಬಂದೋಗೆ ನೀ ನನ್ನ ಗೋಡೆ ಮುಂಟ ಏನು ಮಗಳೇ ಒಪ್ಪೋಸೆ ಗೆಳವೆ ಹಾರಿಕೆಯ ಚೆನ್ನಯ್ಯ ಕೇಳ ಒಪ್ಪೋಸೆ ಗೊಳವೆ ಹಾರಿಕೆಯ ಚೆನ್ನಯ್ಯ ಕೇಳ ಒಪ್ಪಿಗಳೇ ಮೇಲೆ ಮೋತಿರು ಗಜಿಕೆನಾಕಿ ಸ್ವಾಮಿ ತಿಮ್ಮಯ್ಯ ಕೊಳಲಿಡದ ಚೆನ್ನಯ್ಯ ಕೇಳ ಸ್ವಾಮಿ ತಿಮ್ಮಯ್ಯ ಕೊಳಲಿ ಸ್ವಾಮಿ ತಿಮ್ಮಯ್ಯ ಕೊಳಲಿಡದ ಚೆನ್ನಯ್ಯ ಕೇಳ ಸ್ವಾಮಿ ತಿಮ್ಮಯ್ಯ ಕೊಳಲಿಡ ಸ್ವಾಮಿ ತಿಮ್ಮಯ್ಯ ಕೊಳಲಿಡದ ಚೆನ್ನಯ್ಯ ಕೇಳ ಗೊತ್ತಿ ಮರಿನಾಡ ಪರೋಸೆಯಡ ಪರೋಸೆಯ ಚೆನ್ನಯ್ಯ ಕೇಳ ಗೊತ್ತಿ ಮರಿನಾಡ ಪರೋಸೆಯ ತಿನ ಮರಿನಾಡ ಪರೋಸೆ ಬರದೇತಾರೆ ರೆತ್ತಿನ ಕಾಲ ಮೋರೆಯಲ್ಲ ಚೆನ್ನಯ್ಯ ಕೇಳ ರೆತ್ತಿನ ಕಾಲ ಮೋರಿ ರೆತ್ತಿನ ಕಾಲ ಮೋರಿ ಅಂದ ಚೆನ್ನಯ್ಯ ಕೇಳ ರೆತ್ತಿನ ಕಾಲ ಮೋರಿ ಅಂದ ಮೋರೋದರೆ ಎತ್ತಿನ ಬಾಲವೇ ರೆತ್ತಿನ ಮಕ್ಕಳಿಗೆ ಸಳಿ ಜಾರ ಚೆನ್ನಯ್ಯ ಕೇಳ ಎತ್ತಿನ ಮಕ್ಕಳಿಗೆ ಸಳಿ ಮಕ್ಕಳಿಗೆ ಸಳಿ ಜಾರ ಚೆನ್ನಯ್ಯ ಕೇಳ ರೆತ್ತ ಮಕ್ಕಳಿಗೆ ಸಳಿ ಜಾರ ಎತ್ತೆಡು ಮಕ್ಕಳಿಗೆ ಸಳಿ ಜಾರ ಬಂದರೆ ತಪ್ಪನ ಗಿರಿಗೆ ಬರುತ್ತಾರೆ ಚೆನ್ನಯ್ಯ ಕೇಳ ತಪ್ಪನ ಗಿರಿಗೆ ಬರೋ ತಪ್ಪನ ಗಿರಿಗೆ ಬರುತ್ತಾರೆ ಚೆನ್ನಯ್ಯ ಕೇಳ ತಪ್ಪನ ಗಿರಿಗೆ ಬರೋ ಮೇಲೆ ಓಗಿರು ಗದ್ದಿಗೆ ನಾಕಿ ಸ್ವಾಮಿ ತಿಮ್ಮಯ್ಯ ಪಾಳಲಿಡದ ಚೆನ್ನಯ್ಯ ಕೇಳ ಸ್ವಾಮಿ ತಿಮ್ಮಯ್ಯ ಕೊಳಾರಿಡ ಸ್ವಾಮಿ ತಿಮ್ಮಯ್ಯ ಕೊಳಾರಿಡದ ಚೆನ್ನಯ್ಯ ಕೇಳ ಸ್ವಾಮಿ ತಿಮ್ಮಯ್ಯ ಕೊಳಾರಿಡ ಸ್ವಾಮಿ ತಿಮ್ಮಯ್ಯ ಕೊಳಾರಿಡ ಕರದಲ್ಲೇ ಗ್ವಾವೆ ಮಲೆನಾಡ ಬರೋಸೆಯ ಚೆನ್ನಯ್ಯ ಕೇಳ ಗ್ವಾವೆ ಮಲೆನಾಡ ಬರೋಸೆಯ ಗ್ವಾವೆ ಮಲೆನಾಡ ಬರೋಸೆಯ ಚೆನ್ನಯ್ಯ ಕೇಳ ಗ್ವಾವೇನ ನಾಡ ಪರೋಸೆ ಗ್ವಾವೇನೆ ಮಾಲಿ ನಾಡ ಪರೋಸೆ ಬರದಿದ್ದಾರೆ ಓರಿಯ ಕಾಲ ಮೋರಿ ಎಂದ ಚೆನ್ನಯ್ಯ ಕೇಳ ಓರಿಯ ಕಾಲ ಮೋರಿ ಓರಿಯ ಕಾಲ ಮೋರಿ ಎಂದ ಚೆನ್ನಯ್ಯ ಕೇಳ ಓರಿಯ ಕಾಲ ಮೋರಿ ಓರಿ ಕಾಲ ಮೋರೋದರೆ ಓರೇನ ಬಲ್ಲವೇ ಮಕ್ಕಳಿಗೆ ಸಳಿ ಜರ ಚೆನ್ನಯ್ಯ ಕೇಳ ಓಡ ಮಕ್ಕಳಿಗೆ ಸಳಿ ಜರ ಓಡ ಮಕ್ಕಳಿಗೆ ಸಳಿ ಜರ ಚೆನ್ನಯ್ಯ ಕೇಳ ಓಡ ಮಕ್ಕಳಿಗೆ ಸಳಿ ಜರ ಓಡ ಮಕ್ಕಳಿಗೆ ಸಳಿ ಜರ ಬಂದರೆ ಬೇಗನ ಗಿರಿಗೆ ಬರುತ್ತಾರೆ ಚೆನ್ನಯ್ಯ ಕೇಳ ಬೇಗನ ನನಗಿರಿಗೆ ಬರೋತಾರೆ ಬೇಗನ ನನಗಿರಿಗೆ ಬರೋತಾರೆ ಚೆನ್ನಯ್ಯ ಕೇಳ ಬೇಗನ ನನಗಿರಿಗೆ ಬರೋತಾರೆ ಅಪ್ಪನೆ ಹೋಗೋ ಇಪ್ಪತ್ತೆ ದಿನವನ್ನೇ ಅಪ್ಪ ತಮ್ಮಗಳ ಬರಿ ಹೇಳ್ರಿ ಚೆನ್ನಯ್ಯ ಕೇಳ ಅಪ್ಪ ತಮ್ಮಗಳ ಬರಿ ಅಪ್ಪ ತಮ್ಮಗಳ ಬರಿ ಹೇಳ ಚೆನ್ನಯ್ಯ ಕೇಳ ಅಪ್ಪ ತಮ್ಮಗಳ ಬರಿ ಅಪ್ಪನೇ ತಮ್ಮಳ ಬರಿ ಎಡ್ರೆ ಕಡ ಊರ ಪಟ್ಟೆ ತರಿ ಎಡ್ರೆ ಓಡೋವಾಕೆ ಚೆನ್ನಯ್ಯ ಕೇಳ ಪಟ್ಟೆ ತರಿ ಎಡ್ರೆ ಓಡೋ ಪಟ್ಟೆ ತರಿ ಎಡ್ರೆ ಓಡೋವಾಕೆ ಚೆನ್ನಯ್ಯ ಕೇಳ ಪಟ್ಟೆ ತರಿ ಎಡ್ರೆ ಓಡೋವಾಕೆ ಚೆನ್ನಯ್ಯ ಕೇಳ ಅಪ್ಪವೇ ಹೋಗೋ ಶರಣರಿಗೆ ಅಪ್ಪಗೆ ಹೋಗೋ ಶರಣರಿಗೆ ಚೆನ್ನಯ್ಯ ಕೇಳ ಅಪ್ಪಗೆ ಹೋಗೋ ಶರಣ ಅಣ್ಣಗನೇ ಹೋಗೋ ಅಣ್ಣಂದೇ ದಿನವನ್ನೇ ಅಣ್ಣ ತಮ್ಮಗಳ ಬರಿ ಹೇಳ್ರಿ ಚೆನ್ನಯ್ಯ ಕೇಳ ಅಣ್ಣ ತಮ್ಮಗಳ ಬರಿ ಅಣ್ಣ ತಮ್ಮಗಳ ಬರಿ ಹೇಳ್ರಿ ಚೆನ್ನಯ್ಯ ಕೇಳ ಅಣ್ಣ ತಮ್ಮಗಳ ಬರಿ ಅಣ್ಣನೇ ತಮ್ಮಗಳ ಬರಿ ಎಡ್ರೆ ಕಡ ಊರ ಬಣ್ಣ ತರಿ ಎಡ್ರೆ ಓಡೋವಾಕೆ ಚೆನ್ನಯ್ಯ ಕೇಳ ಬಣ್ಣ ತರಿ ಎಡ್ರೆ ಓಡೋವಾಕೆ ಬಣ್ಣ ತರಿ ಎಡ್ರೆ ಓಡೋವಾಕೆ ಚೆನ್ನಯ್ಯ ಕೇಳ ಬಣ್ಣ ತರಿ ಎಡ್ರೆ ಓಡೋವಾಕೆ ಅಣ್ಣನೇ ತರಿ ಎಡ್ರೆ ಚೆನ್ನಯ್ಯ ಕೇಳ ಅಣ್ಣಗೆ ಹೋಗೋ ಶರಣರಿಗೆ ಅಣ್ಣಗೆ ಹೋಗೋ ಶರಣರಿಗೆ ಚೆನ್ನಯ್ಯ ಕೇಳ ಅಣ್ಣಗೆ ಹೋಗೋ ಶರಣರಿಗೆ ಹತ್ತುನೇ ವರ್ಷದ ಗೋತ್ರಗ ಪಾಣದೋ ಒಟ್ಟಗ ಇರುವ ಸೂರಗಿಯ ಚೆನ್ನಯ್ಯ ಕೇಳ ಒಟ್ಟಗ ಇರುವ ಸೂರಗಿಯ ಇರುವ ಸೂರಗಿಯ ಚೆನ್ನಯ್ಯ ಕೇಳ ಅಟ್ಟಾಗ ಇರುವ ಸೂರಾಗಿ ಅಟ್ಟಾಗಲೇ ಇರುವ ಸೂರಾಗಿ ನೀರಾಮೆಂದು ಪುತ್ರ ಬಿಟ್ಟಾನೆ ವಾರ ಬೇಡ ಚೆನ್ನಯ್ಯ ಕೇಳ ಪುತ್ರ ಬಿಟ್ಟಾನೆ ವಾರ ಬೇಡ ಬಿಟ್ಟಾನೆ ವಾರ ಬೇಡ ಚೆನ್ನಯ್ಯ ಕೇಳ ಪುತ್ರ ಬಿಟ್ಟಾನೆ ವಾರ ಬೇಡನೇ ವರು ಸದ ಬಾಲಗಪ್ಪ ಚೆನ್ನಯ್ಯ ಕೇಳ ಆದಾಗ ಇರುವ ಸೂರಾಗಿ ಆದಾಗ ಇರುವ ಸೂರಾಗಿಯ ಚೆನ್ನಯ್ಯ ಕೇಳ ಆದಾಗ ಇರುವ ಸೂರಾಗಿ ಆದಾಗನೇ ಇರುವ ಸೂರಾಗಿ ನೀರಾಮೆಂದು ಬಾಲೆ ಬಿಟ್ಟಾನೆ ವಾರ ಬೇಡ ಚೆನ್ನಯ್ಯ ಕೇಳ ಬಾಲೆ ಬಿಟ್ಟಾನೆ ವಾರ ಬೇಡ ಬಾಲೆ ಬಿಟ್ಟಾನೆ ವಾರ ಬೇಡ ಚೆನ್ನಯ್ಯ ಕೇಳ ಬಾಲೈ ಬಿಟ್ಟಾನೆ ವಾರ ಬೇಡ ಎಂಟುನೇ ವರು ಸದ ಕಾಂದಗ ಪಾಣದೋ ಆತ್ಮೀಯ ರೈತ ಬಂಧವರೇ, ಇದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು.